ಮನೆಯಾದ 45 ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ ಚಿಗುರ, ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ. ಇನ್ನೂರು ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ, ಇನ್ನೂರು